ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ವಿ, ಅದ್ರ ಜೊತೆ ಹೈನುಗಾರಿಕೆ, ಜೇನು ಕೃಷಿ, ಸೊ ಎಲ್ಲವೂ ಇದೆ ಅದ್ರ ಜೊತೆ. ಮತ್ತೆ ಗಾಣದೇನೇನು ತಯಾರು ಮಾಡ್ತಾ ಇದೀವಿ ನಾವು. ವಿದ್ಯಾಭ್ಯಾಸ ನಂದು ಡಿಗ್ರಿ ಆಗಿದೆ. ಡಿಗ್ರಿ ಆಗಿದೆ. ಡಿಗ್ರಿ ಆದ ನಂತರ ಸಾಕಷ್ಟು ಜನ ಮಹಿಳೆಯರು ಬೇರೆ ಬೇರೆ ರಂಗಗಳನ್ನ ಹುಡ್ಕಂತಾರೆ, ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ. ಅಂತದ್ರಲ್ಲಿ ನೀವು ಕೃಷಿ ಜೊತೆ ಈ ತರ ಎಲ್ಲ ಒಂದು ಬಿಸ್ನೆಸ್ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಸರ್, ಮಹಿಳೆಯರು ಸುಮ್ಮನೆ ಕೂರ್ಬಾರ್ದು ನನ್ನ ಪ್ರಕಾರ. ಅಂದ್ರೆ ಇವಾಗ ಮನೆಯಲ್ಲಿ ಜೆಂಟ್ಸ್ ಕೆಲಸ ಮಾಡ್ತಾ ಇದಾರಂದ್ರೆ ನಾವು ಅವರಿಗೆ ಸಪೋರ್ಟ್ ಆಗಿ ಇರಬೇಕು. ಮನೆಯಲ್ಲಿ ನಾವು ಅಡಿಗೆ ಮಾಡಿದ್ವಿ, ಅಲ್ಲಿಗೆ ಹೋದ್ವಿ, ಇಲ್ಲಿಗೆ ಹೋದ್ವಿ ಅನ್ನೋದು ಮುಖ್ಯ ಅಲ್ಲ. ಸೊ ನಾವು ಅವರಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದ್ರ ಮುಖಾಂತರ ನಾನು ನಮ್ಮನೆಯವ್ರು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಒಳ್ಳೊಳ್ಳೆ ಜಾಬ್ ಎಲ್ಲ ಆಗಿತ್ತು, ಎಸ್ ಐ ಪೋಸ್ಟಿಂಗ್ ಆಗಿತ್ತು. ಸೊ ಇಂಥ ಜಾಬ್ನ ಬೇಡ, ನಾವು ಮತ್ತೆ ಅಲ್ಲಿ 17 ವರ್ಷ ಕೆಲಸ ಮಾಡಿದೀವಿ, ಮತ್ತೆ ಜಾಬ್ ಅಂದ್ರೆ ಮತ್ತೆ ಬೇರೆಯವ್ರಿಗೆ ಹೋಗ್ತೀವಿ. ನಾವು ಇದ್ದಿದ್ದು ಹಳ್ಳಿಯಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ 2018 ನಾವು ಶುರು ಮಾಡ್ಕೊಂಡ್ವಿ ಇದನ್ನ. ಅವಾಗ ನಮ್ಮ ಸುತ್ತಮುತ್ತ ಇರೋ ಹೆಣ್ಮಕ್ಳಿಗೆಲ್ಲ ಒಂದು ಕೆಲಸನೂ ನಾವು ಕೊಟ್ಟಂಗಾಯ್ತು. ಅವರು ಒಂದು 8 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಾವು ಕೃಷಿಯಲ್ಲಿ ತೆಂಗಿನ ಮರ ಇದೆ, ಮತ್ತೆ ಅಡಿಕೆ ಇದೆ, ಬಾಳೆ ಇದೆ, ಜೋಳ ಇದೆ, ನಾಟಿ ಕೋಳಿ ಇದೆ, ಅದ್ರ ಜೊತೆ ನಾಟಿ ಹಸು ಇದೆ. ಸೊ ಇಷ್ಟು ನಾವು ಮೇಂಟೈನ್ ಮಾಡ್ತಾ ಇದೀವಿ. ನಮ್ಮ ಮನೆಯಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅದರಿಂದ ನಮ್ಮ ಮನೆಯವರಿಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ನಾನು ಅವ್ರ ಜೊತೆ ತೊಡಸ್ಕೊಂಡಿರೋದು ನನಗೂ ಒಂದು ಒಳ್ಳೆ ಹೆಸರಾಯ್ತು. ಮತ್ತೆ ಜೀವನಕ್ಕೂ ಅನುಕೂಲ ಆಯ್ತು. ಹೌದು, ಜೀವನಕ್ಕೂ ಅನುಕೂಲ ಆಯ್ತು. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಸರ್, ಒಂದು 17-18 ಎಕರೆ ಇದೆ. 17-18 ಎಕರೆ ಎಲ್ಲ ನೀರಾವರಿ ಕುಷ್ಕಿ ಜಮೀನು ಇದೆಯಾ? ನೀರಾವರಿ, ಪೂರ್ತಿ ನೀರಾವರಿ. ನೀರಾವರಿ 18 ಎಕರೆ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ತೆಂಗು, ತೆಂಗು ಎಷ್ಟಿದೆ? ತೆಂಗು 1,000 ಇದೆ. ಮತ್ತೆ ಅಡಿಕೆ 1,500 ಇದೆ. ಬಾಳೆ 1,500 ಇದೆ. ಮತ್ತೆ ಜೋಳ ಹಾಕೊಂಡಿದೀವಿ ಅದ್ರ ಜೊತೆ. ಊಟದ ಜೋಳ. ಇವೆಲ್ಲ ತೋಟಗಾರಿಕೆ ಬೆಳೆಗಳ ಮಧ್ಯೆ ಇದು ಊಟದ ಜೋಳ ಅಲ್ಪಾವಧಿ ಬೆಳೆಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಎಸ್ಪೆಷಲಿ ಮನೆಗೆ ಬೇಕು ಅಂತ. ನಾವು ಅಂಗಡಿಯಲ್ಲಿ ಏನು ಕೊಂಡ್ಕೊಂಬಾರ್ದು, ಮನೆಗೆ ಬೇಕು ಅಂತೇಳಿ ನಾವು ಬೆಳ್ಕೊಂಡ್ವಿ. ಮತ್ತೆ ಅದ್ರ ಜೊತೆ ರಾಗಿನೂ, ಮನೆಗೆ ಎಷ್ಟು ಬೇಕೋ ಅಷ್ಟು ರಾಗಿನೂ ಬೆಳ್ಕೊಂತೀವಿ. ಯಾಕಂದ್ರೆ ನಾವು ಸಾವಯವ ಪದ್ಧತಿಯಲ್ಲಿ ಬೆಳಿತೀವಿ. ಅಂಗಡಿಯಲ್ಲಿ ತರೋದು ಯಾವ ತರ ಇರುತ್ತೋ, ಎಲ್ಲ ರಾಸಾಯನಿಕ ಸಿಂಪಡಣೆ ಮಾಡಿರ್ತಾರೆ, ಅದರಿಂದ ನಾವು ಬೆಳ್ಕೊಂತಾ ಇದೀವಿ. ಅಡಿಕೆ, ತೆಂಗು, ಬಾಳೆ ಇದೆಲ್ಲ ಫಸಲು ಬರ್ತಾ ಇದೆಯಾ? ಎಲ್ಲ ಬರ್ತಾ ಇದೆ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಇವಾಗ 6-7 ವರ್ಷ ಆಯ್ತು. 6-7 ವರ್ಷ ಆಯ್ತು, ಫಸಲು ಬರ್ತಾ ಇದೆ. ತೆಂಗು ಹಾಕಿ? ತೆಂಗು ನಮ್ಮ ಮಾವರು ಆಗ್ಲೇ ಹಾಕಿದ್ರು, ಮುಂಚೆನೆ ಹಾಕಿದ್ರು. ಅದೊಂದು 20 ವರ್ಷದಿಂದನೇ ಇದೆ ಬೆಳೆ. ಬರ್ತಾ ಇದೆ. ತೆಂಗನ್ನೆಲ್ಲ ಏನೆಲ್ಲ ಕಾಯಿ ಮಾರಾಟ ಮಾಡ್ತಾರೆ, ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಾರೆ? ಇಲ್ಲ, ತೆಂಗು ಬಂದ್ಬಿಟ್ಟು ನಮ್ದು ಅದೇ ಕಾನ್ಸೆಪ್ಟ್. ನಮ್ಮ ಹೊಲದಲ್ಲಿರೋ ತೆಂಗಿನಕಾಯಿನ ನಾವು ಹೊರಗಡೆ ಮಾರಾಟ ಮಾಡಬಾರ್ದು. ಅದನ್ನ ಏನ್ ಮಾಡ್ತೀವಿ, ಫಸ್ಟ್ ತೆಂಗಿನಕಾಯಿ ಕಡದ್ಬಿಟ್ಟು ನಮಗೆ ಆಗುವಂತ ಒಳ್ಳೆ ಕ್ವಾಲಿಟಿ ತೆಂಗಿನಕಾಯಿನ ಬಲ್ತಿರೋದು ಮಾತ್ರ ತಗೊಂಡು ನಾವು ಎಕ್ಸ್ಟ್ರಾ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂತ ಮಾಡ್ತೀವಿ. ಅದ್ ಬಂದ್ಬಿಟ್ಟು ಹಸಿ ತೆಂಗಿನಕಾಯಿ ತುರಿದು ಹಾಲು ತೆಗೆದು ಹಾಲ್ನ ಫ್ರೀಸ್ ಮಾಡ್ತೀವಿ. ಮತ್ತೆ 24 ಅವರ್ಸ್ ಬಿಟ್ಟು ಅದನ್ನ ನಾರ್ಮಲ್ ಟೆಂಪರೇಚರ್ ಇಂದ ಹೀಟ್ ಮಾಡ್ತೀವಿ. ಅದು ತಾಯಿ ಹಾಲು ಎಷ್ಟು ಮುಖ್ಯನೋ ಈ ಎಣ್ಣೆ ಅಷ್ಟು ಮುಖ್ಯ. ಸೊ ಅಷ್ಟು ಬೆನಿಫಿಟ್ಸ್ ಇದೆ ಅದು. ಅದನ್ನ ನಮ್ಮ ಮೌಲ್ಯವರ್ಧನೆ ಮಾಡಿ ನಾವೇ ತಯಾರು ಮಾಡ್ತಾ ಇದೀವಿ. ಮತ್ತೆ ನಾವು ಕೊಬ್ಬರಿ ಅದೆಲ್ಲ ಟಿಪ್ ಟೂರು ಸಾಂಗ್ ಪರ್ಚೇಸ್ ಮಾಡ್ಕೊಂತೀವಿ. ಮತ್ತೆ ಎಳ್ಳು, ಔಡ್ಲ ಇದೆಲ್ಲ ರೈತರ ತಂದು ನಮಗೆ ಡೈರೆಕ್ಟ್ ಆಗಿ ನಮ್ಮ ಇಲ್ಲಿಗೆ ತಂದು ಕೊಡ್ತಾರೆ. ಈ ಮೌಲ್ಯವರ್ಧನೆ ಮಾಡಿ ಎಣ್ಣೆ ತಯಾರು ಮಾಡ್ತೀವಿ ಅಂತಂದ್ರೆ ಗಾಣ ಹಾಕೊಂಡಿದ್ರ ನೀವು? ಹೌದು, ಗಾಣ ಹಾಕೊಂಡಿದ್ದೀವಿ. ಎಷ್ಟು ವರ್ಷ ಆಯ್ತು ಗಾಣ ಹಾಕೊಂಡು? 2018 ಫಸ್ಟ್ 2018 ಒಂದು ಗಾನ ಮಾಡ್ಕೊಂಡ್ವಿ. ಅದ್ರ ನಂತರ ಅವಾಗ 2018 ನಮ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಾಣ ಇಲ್ಲ, ಮರದ ಗಾನ ಎಲ್ಲೂ ಇಲ್ಲ. ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅವಾಗ ತುಂಬಾ ಜನಕ್ಕೆ ಎಣ್ಣೆ ಬಗ್ಗೆ ಅವೇರ್ನೆಸ್ ಇರ್ಲಿಲ್ಲ. ಯಾರನ್ನ ಕೇಳಿದ್ರೆ ಇದೇನು ಮಾವಿನ ಜ್ಯೂಸ್ ತರ ಇದೆ, ಸೊ ಹಂಗೆ ಅನ್ಕೊಂತಾ ಇದ್ರು. ಯಾಕಂದ್ರೆ ಎಲ್ಲ ವೈಟ್ ಮಿನರಲ್ ಆಯಿಲ್, ಅದು ನೋಡಿ ನೋಡಿ ತುಂಬಾ ಜನಕ್ಕೆ ಯಾವ ತರ ಇದೆ ಅಂತಾನು ಗೊತ್ತಿರ್ಲಿಲ್ಲ. ಸೊ ತುಂಬಾ ಜನಕ್ಕೆ ನಾವು ಸ್ಯಾಂಪಲ್ಸ್ ಎಲ್ಲ ಕೊಡ್ತಾ ಇದ್ವಿ, ನೀವು ಯೂಸ್ ಮಾಡ್ಬಿಟ್ಟು ನೀವು ಆಮೇಲೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಸ್ಟಾರ್ಟಿಂಗ್ ಎಲ್ಲ ನಾವು ಫ್ರೀ ಆಗಿ ಕೊಡ್ತಾ ಇದ್ವಿ. ಸ್ವಲ್ಪ ಸ್ವಲ್ಪ ಒಂದ್ಸರಿ ಒಗ್ಗರಣೆ ಹಾಕಷ್ಟು ಫ್ರೀ ಆಗಿ ಕೊಡ್ತಾ ಇದ್ವಿ. ಅದ್ರ ನಂತರ ಕಸ್ಟಮರ್ಸ್ ಎಲ್ಲ ಬರಕ್ ಶುರು ಮಾಡಿದ್ರು. ಅದಾದ ನಂತರ 2019 ಮೂರ್ ಗಾನ ಹಾಕೊಂಡ್ವಿ. ಪೆನ್ಷನ್ ಮೇಲೆ ಲೋನ್ ತಗೊಂಡ್ವಿ, ಅವ್ರದ್ದು ಪೆನ್ಷನ್ ಬರ್ತಾ ಇತ್ತಲ್ವಾ, ಅದ್ರ ಮೇಲೆ ಲೋನ್ ತಗೊಂಡು 2019 ಮೂರ್ ಗಾನ ಮಾಡ್ಕೊಂಡ್ವಿ. ಅದಾದ ನಂತರ 2020 ನಾನು ಮೈರಾಡ ಸಂಸ್ಥೆಯಲ್ಲಿ ಬಂದ್ಬಿಟ್ಟು ಡೆವಲಪ್ಮೆಂಟ್ ಸ್ಕಿಲ್ಸ್ ಬಗ್ಗೆ ಕಲ್ತ್ಕೊಳಕ್ ಹೋಗಿದ್ದೆ. ಒಂದ್ 10 ಡೇಸ್ ಅಲ್ಲೇ ಇದ್ದು ನಾವ್ ಯಾವ ತರ ಡೆವಲಪ್ಮೆಂಟ್ ಮಾಡ್ಬೇಕು ಆ ಸ್ಕಿಲ್ಸ್ ಬಗ್ಗೆ ನಮಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು ನನಗೆ. ಸೊ ಅದನ್ನೆಲ್ಲ ಕಲ್ತ್ಕೊಂಡ್ಬಂದು ಇಲ್ಲಿ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ವಿ, ಯಾವ ತರ ಮಾಡಬಹುದು ಅಂತ ಹೇಳ್ಬಿಟ್ಟು. ಆ ಇಂಪ್ರೂವ್ಮೆಂಟ್ ಮಾಡಿದಾಗ ಕಸ್ಟಮರ್ಸ್ ಎಲ್ಲ ತುಂಬಾ ಜನ ಬಂದ್ರು. ಅಡ್ವರ್ಟೈಸ್ಮೆಂಟ್ ಯೂಟ್ಯೂಬ್, ಫೇಸ್ಬುಕ್, ಮತ್ತೆ ಇದ್ರಲ್ಲಿ ಪತ್ರಿಕೆಗಳಲ್ಲಿ ನಮ್ ಪಾಂಪ್ಲೆಟ್ಸ್ ಕಳ್ಸೋದು, ಸೊ ಈ ತರ ಎಲ್ಲ ಮಾಡಿದ್ವಿ. ಮತ್ತೆ ಇವಾಗ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಯ್ತು, ಅವಾಗ ಮತ್ತಿನ್ನ 7 ಗಾನ ಹಾಕೊಂಡ್ವಿ ನಾವು 2021 ಮತ್ತಿನ್ನ 7 ಗಾನ ಹಾಕೊಂಡ್ವಿ ನಾವು ಹೆಚ್ಚಿಗೆ. ತರಬೇತಿ ಪಡ್ಕೊಂಡ್ ಅನುಕೂಲ ಆಯ್ತಾ ನಿಮಗೆ? ಹೌದು ಸರ್, ತುಂಬಾನೇ ಅನುಕೂಲ ಆಯ್ತು. ಮಹಿಳೆಯರಿಗೆ ತುಂಬಾ ಇದಾವೆ, ಅದು ಏನೋ ಗೊತ್ತಾಗ್ತಾ ಇಲ್ಲ ಹೊರಗಡೆ ಅಷ್ಟೇನೆ. ನಾನು ಯಾವುದೇ ತರಬೇತಿ ಇದ್ರು ನಾನು ಮಿಸ್ ಮಾಡ್ಕೊಳೋದಿಲ್ಲ, ಎಲ್ಲದಕ್ಕೂ ಅಟೆಂಡ್ ಮಾಡ್ತೀನಿ ನಾನು. ವೆರಿ ಗುಡ್. ಮತ್ತೆ ಈಗ ಸ್ಟಾರ್ಟಿಂಗ್ ಅಲ್ಲಿ 1-2 ಗಾನ ಇದ್ದಾವೆ, ಈಗ 13 ಗಾನ ಇದಾವ? 11 ಗಾನ ಇದೆ. 11 ಗಾನ ಇದೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ 12 ಗಾನ ಇದೆ. ಗಾನ ಇದೆ. ಮತ್ತೆ ಈ ಕೃಷಿಯಲ್ಲಿ ಈಗ ಅಡಿಕೆ ಹಾಕಿದೆ ಅಂತಂದ್ರೆ ಅದಾಲ ಈಗ 6-7 ವರ್ಷದಿಂದ ಈಗ ಫಸ್ಲಿ ಸ್ಟಾರ್ಟ್ ಆಗಿದೆಯಾ? ಹೌದು ಸರ್. ಅದ್ರೊಳಗಡೆ ಅಂತರ ಬೆಳೆಯಾಗಿ ಬಾಳೆ ಹಾಕಿದ್ರೆ? ಬಾಳೆ ಹಾಕಿದೆ. ಬಾಳೆ ಹಾಕಿದೆ. ಬಾಳೆನೂ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಬಾಳೆ ಕಡಿತಾ ಇದೀವಿ, ಬಾಳೆ ಚೆನ್ನಾಗಿದೆ. ಯಾವುದು ಬಾಳೆ? ಪುಟ್ ಬಾಳೆ ಹಾಕಿದ್ರೆ? ಪುಟ್ ಬಾಳೆ. ಹಂಗಿದ್ರೆ ಕೃಷಿಯಿಂದ ಜೊತೆ ನುಗ್ಗೆಕಾಯಿ ಮರ 1-5 ಎಕರೆ ಹಾಕೊಂಡಿದ್ವಿ, ಅದ್ರ ಜೊತೆನೆ. ಅದ್ರಲ್ಲಿ ನುಗ್ಗೆ ಬೀಜ ಬಲ್ತಿದ್ಮೇಲೆ ನುಗ್ಗೆ ಬೀಜ ತೆಗೆದು ಎಣ್ಣೆನು ಮಾಡ್ತಾ ಇದೀವಿ ಅದ್ರಲ್ಲೂ. ನುಗ್ಗೆ ಬೀಜದಿಂದ? ನುಗ್ಗೆ ಬೀಜದಲ್ಲಿ ಎಣ್ಣೆ ಮಾಡೋದು. ವೆರಿ ಗುಡ್. ಅದು ಚೆನ್ನಾಗಿ ಖರ್ಚಾಗುತ್ತ? ಅದು ಫೇಶಿಯಲ್ ಗೆಲ್ಲ ಹೋಗುತ್ತೆ ಸರ್. ಹೌದಾ? ಅದು ತುಂಬಾ ಯೂಸ್ ಆಗುತ್ತೆ, ಅದೆಲ್ಲ ಸಣ್ಣ ಸಣ್ಣ ಬಾಟಲ್ ನಲ್ಲಿ ಫಿಲ್ ಮಾಡ್ಕೊಡ್ತೀವಿ ನಾವು. ಬೇಡಿಕೆ ಇದೆ ಅದಕ್ಕೂ? ಬೇಡಿಕೆ ಇದೆ, ಬಟ್ ನಾವು ಕರೆಕ್ಟ್ ಆಗಿ ಕಸ್ಟಮರ್ ಇಡಬೇಕು ಅದಕ್ಕೆ. ಯಾರು ಯೂಸ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು, ಅವ್ರಿಗೆ ನಾವು ಕಸ್ಟಮರ್ಗೆ ಮಾತ್ರ ಕೊಡ್ತಾರೆ, ಅಂಗಡಿಗಳಿಗೆ ಕೊಡ್ತಾ ಇಲ್ಲ. ಅದು ಆಕ್ಚುಲಿ ಅದು ಪಾರ್ಲರ್ಗೆ ಮಾತ್ರ ತಗೊಂತಾರೆ, ಫೇಶಿಯಲ್ ಗೆ ಯೂಸ್ ಮಾಡ್ತಾರೆ. ಈ ಕೃಷಿ ಜೊತೆಗೆ ಈ ಗಾಣನ ಮಾಡಿ ಈ ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ನಿಮಗೆ? ಹೆಂಗಂದ್ರೆ ರೈತರು ಬಂದ್ಬಿಟ್ಟು ಬೆಳೆದಿರೋದನ್ನ ತಗೊಂಡೋಗಿ ಡೈರೆಕ್ಟ್ ಆಗಿ ಹಂಗೆ ಮಾರಾಟ ಮಾಡ್ತಾರೆ, ಬಟ್ ಅದು ಅಷ್ಟು ಲಾಭದಾಯಕ ಅಲ್ಲ, ಅದು ರೈತರಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ಯಾವ ತರ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು ಅನ್ನೋದು ನಾವು ಗೊತ್ತಿರಬೇಕು, ಅವಾಗ ಅದರಲ್ಲಿ ಡಬಲ್ ಇನ್ಕಮ್ ತಗೊಂಬೋದು ನಾವು. ಖಂಡಿತ. ಹೌದು. ಈಗ ನಮ್ಮ ರೈತರು ಭತ್ತ ಬೆಳೀತಾರೆ, ಭತ್ತ ನೇರವಾಗಿ ಮಾರಾಟ ಮಾಡ್ತಾರೆ, ಅದನ್ನ ರಾಗಿ ಬೆಳೀತಾರೆ, ರಾಗಿನ ತಗೊಂಡೋಗ್ಬಿಟ್ಟು 25 ರೂಪಾಯಿ 30 ರೂಪಾಯಿಗೆ ಹಾಕ್ತಾರೆ, ಅದನ್ನ ಮೌಲ್ಯವರ್ಧನೆ ಮಾಡ್ಬಿಟ್ಟು ಇಟ್ ಮಾಡಬಹುದು, ಮತ್ತೆ ಅದನ್ನ ಮಾಲ್ಟ್ ಮಾಡಬಹುದು. ಆತರ ಮಾಡಿದಾಗ ನಿಮಗೆ 1/2 ಕೆಜಿ ಪ್ಯಾಕೆಟ್ 150 ರೂಪಾಯಿಗೆ ಮಾರಾಟ ಮಾಡ್ತಾರೆ, ಕೆಜಿಗೆ 600 ರೂಪಾಯಿ ಆಯ್ತು, 30 ರೂಪಾಯಿಯಲ್ಲಿದೆ 600 ರೂಪಾಯಿಯಲ್ಲಿದೆ. ಖಂಡಿತ. ಸೊ ಅದನ್ನ ನಾವು ಗೊತ್ತಿರಬೇಕಷ್ಟೇ. ತೊಗರಿನ 5,000 ರೂಪಾಯಿ 6,000 ರೂಪಾಯಿ ಕ್ವಿಂಟಲ್ ಮಾಡ್ತಾರೆ, ಅದನ್ನೇ ಬೆಳೆ ಹಾಕಿ ಪರಿವರ್ತನೆ ಮಾಡಿ ಎಷ್ಟೊಂದು ಲಾಭ ಪಡ್ಕೋ. ನಮಗೆ ಇವಾಗ ಒರಿಜಿನಲ್ ಮಾಡ್ತಾ ಇದೀವಿ, ಕಾಯಿ ಒಂದೇ ತರ ಇರಲ್ಲ, ಇವಾಗ 30 ರೂಪಾಯಿ ಇದೆ ಕಾಯಿ. ಸೊ ಅದನ್ನ ನಾವು ಡಬಲ್ ಯಾವ ತರ ಮಾಡ್ಬೇಕು ಅನ್ನೋದು ನಾವು ಕಲ್ತಿರ್ಬೇಕಷ್ಟೇನೆ. ಇವಾಗ ನಮ್ದು ಅದು 1,200 ಇದೆ 1 ಲೀಟರ್ ಆಯಿಲ್, ಸೊ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಮೆಡಿಸಿನ್ ಸಿಗಲ್ಲ, ತುಂಬಾ ಹೋಗುತ್ತೆ ಅದು. ನೀವು ತೆಂಗಿನಿಂದ ಎಣ್ಣೆ ಉತ್ಪಾದನೆ ಮಾಡದಲ್ದೆ ನೀವು ಜಮೀನಲ್ಲಿ ನುಗ್ಗೆ ಹಾಕಿದ್ರ ಅಂದ್ಬಿಟ್ಟು ನುಗ್ಗೆ ಬೀಜದಿಂದ ಎಣ್ಣೆ ತಯಾರು ಮಾಡ್ತೀರ? ಮತ್ತೆ ಅದರಲ್ಲಿ ತೆಂಗಿನಕಾಯಿ ಚಿಪ್ ಇರುತ್ತಲ್ವ, ಅದ್ರಲ್ಲಿ ಟೂತ್ ಪೌಡರ್ ಮಾಡ್ತೀವಿ, ಅದನ್ನ ವೇಸ್ಟ್ ಮಾಡಲ್ಲ, ಅದನ್ನ ಟೂತ್ ಪೌಡರ್ ಮಾಡ್ತೀವಿ. ಮತ್ತೆ ಅದು ಆ ನೀರು ಲೇಯರ್ ಆಗಿ ನಿಂತಿರುತ್ತೆ, ಆ ನೀರ್ನ ವೇಸ್ಟ್ ಮಾಡಲ್ಲ, ಅದನ್ನ ಡ್ರಮ್ಮಿಗೆ ಹಾಕ್ಬಿಟ್ಟು ಒಂದು 45 ಡೇಸ್ ಬಿಟ್ಬಿಟ್ಟು ಅದನ್ನ ನಾವು ಕೃಷಿಗೆ ಬಳಸ್ತೀವಿ. ಗಂಜಲ ಅದೆಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ 45 ಡೇಸ್ ಅದನ್ನ ನಾವು ಒಲಕ್ಕೂ ಹಾಕ್ತಿವಿ. ಓಹೋ, ಇಷ್ಟೆಲ್ಲ ಮಾಡ್ಬೋದು ನೋಡ್ರಿ, ನಮಗೆ ಗೊತ್ತೇ ಇರೋದಿಲ್ಲ. ನೀವು ಈ ತರ ಹೇಳಿದಾಗ ಸಾಕಷ್ಟು ಈ ತರ ಎಲ್ಲ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಈ ಗಾಣದಿಂದ ತೆಂಗಿನ ಎಣ್ಣೆ ಮತ್ತೆ ಇದು ನುಗ್ಗೆ ಎಣ್ಣೆ ಇಷ್ಟೇನಾ, ಮತ್ತೆ ಬೇರೆ ಬೇರೆ ಏನೇನು ಎಣ್ಣೆಗಳು ತೆಗಿತಾ ಇದ್ರ? ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಹರಳೆಣ್ಣೆ, ಕುಸುಮೆ ಎಣ್ಣೆ, ಮತ್ತೆ ಇದ್ರ ಜೊತೆ ಒಂದು ಕೊಬ್ಬರಿ ಎಣ್ಣೆಯಿಂದ ಬೈ ಪ್ರಾಡಕ್ಟ್ ಆಗಿ ನಾವೊಂದು 10 ವೆರೈಟಿ ಸೋಪ್ಸ್ ಮಾಡ್ತಾ ಇದೀವಿ. ಅದನ್ನ ಟ್ರೈನಿಂಗ್ ತಗೊಂಡಿದ್ದೆ ನಾನು ಡೆಲ್ಲಿಯಲ್ಲಿ ಇದ್ದಾಗ, ನನ್ನ ಕ್ವಾರ್ಟರ್ಸ್ ನಲ್ಲಿದ್ದೆ, ಅವಾಗ ಬಂದ್ಬಿಟ್ಟು ಅಲ್ಲಿ ಟ್ರೈನಿಂಗ್ ತಗೊಂಡು ಅದನ್ನ ಇಲ್ಲಿ ಮಾಡ್ತಾ ಇದೀನಿ. ಒಂದು 10 ವೆರೈಟಿ ಸೋಪ್ಸ್ ಮಾಡ್ತಾ ಇದೀವಿ, ಕೊಕೊನಟ್ ಸೋಪು, ನೀಮ್, ಆಲೋವೀರಾ, ರಕ್ತ ಚಂದನ, ಸೀಗೆಕಾಯಿ, ಮುಲ್ತಾನ್ ಬಿಟ್ಟಿ, ನುಗ್ಗೆ ಸೊಪ್ಪಲ್ಲಿ, ಅದು ಮಾಡ್ತಾ ಇದೀವಿ. ಇಷ್ಟು ವೆರೈಟಿ ಮಾಡ್ತಾ ಇದೀವಿ, ಚೆನ್ನಾಗಿ ಸೇಲ್ ಆಗ್ತಾ ಇದೆ ಅದೆಲ್ಲ. ಸ್ಕಿನ್ ಗೆಲ್ಲ ತುಂಬಾ ಒಳ್ಳೇದು, ಅದ್ರಲ್ಲಿ ಯಾವುದೇ ಕೆಮಿಕಲ್ಸ್ ಇರಲ್ಲ, ಸೊ ಅದರಿಂದ ತುಂಬಾ ಜನ ಇಷ್ಟಪಟ್ಟು ತಗೊಂತಾರೆ. ನಾವು ಎಸೆನ್ಸ್ ಯೂಸ್ ಮಾಡಲ್ಲ ಅದಕ್ಕೆ, ಚೆನ್ನಾಗಿ ಹೋಗ್ತಾ ಇದೆ. ಈಗ ತೆಂಗಿನಕಾಯಿ ಶೇಂಗಾ ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ತಾಲೂಕಲ್ಲಿ ರಾಮ್ ಜಿಲ್ಲೆಯಲ್ಲಿ ಬೆಳೀತಿರೋದ್ ನಿಮಗೆ ಸಿಗುತ್ತೆ, ಬೇರೆ ಬೇರೆ ಸಾಸಿವೆ ಇವನ್ನೆಲ್ಲ ಬೇರೆ ಬೇರೆ ಎಣ್ಣೆ ಬರುತ್ತೆ, ಬೇರೆ ಕೊಂಡ್ಕೊಂತೀರ? ಕೊಂಡ್ಕೊಂತೀವಿ ಅದೆಲ್ಲ. ಅದು ಇಲ್ಲಿ ಸಾಸಿವೆ ಎಲ್ಲ ಸ್ವಲ್ಪ ಕಡಿಮೆ ಸಿಗೋದು, ಅದರಿಂದ ಇದನ್ನೆಲ್ಲ ಹೊರಗಡೆ ನಾರ್ತ್ ಸೈಡ್ ಇಂದ ನಾವು ಪರ್ಚೇಸ್ ಮಾಡ್ಕೊಂತೀವಿ. ಅಲ್ಲಿ ನಿಮಗೆ ಕಡಿಮೆ ಸಿಗುತ್ತಾ? ಅಲ್ಲ, ಸ್ವಲ್ಪ ಕಡಿಮೆ ಸಿಗುತ್ತೆ. ನಿಮಗೆ ಆದರೂ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಖರ್ಚು? ಬಟ್ ಅಲ್ಲಿ ಇದು ಜಾಸ್ತಿ ಬರುತ್ತೆ, ಔಟನ್ ಜಾಸ್ತಿ ಬರುತ್ತೆ ನಮಗೆ. ಹೌದು, ಇಲ್ಲಿರೋದ್ರಲ್ಲಿ ಔಟನ್ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಅದೊಂದು ಪ್ರಾಬ್ಲಮ್. ಅದಕ್ಕೆಲ್ಲ ಮಾರ್ಕೆಟ್ ಯಾವ ರೀತಿ ಸೃಷ್ಟಿ ಮಾಡ್ಕೊಂಡಿದ್ರ ಸರ್? ನಾನು ಇದ್ರಲ್ಲಿ NRLM ಕಡೆಯಿಂದ ಸರಸ್ ಮೇಳಗಳಿಗೆ ಅಟೆಂಡ್ ಮಾಡ್ತೀನಿ. ಸೊ ಮಹಿಳೆಯರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅದು NRLM ಕಡೆಯಿಂದ. ಸೊ ನಾನು ಬಂದ್ಬಿಟ್ಟು ಇದು ಡೆಲ್ಲಿ, ನೋಯ್ಡಾ, ಮತ್ತೆ ಜೈಪುರ್, ಮತ್ತೆ ಬೆಳಗಾಂ ಒಂದು 4-5 ಸರಿ ಹೋಗಿದ್ದೀನಿ ಸರಸ್ ಮೇಳ. ಮತ್ತೆ ಎಲ್ಲಾ ಕಡೆ ಹೋಗ್ತಾ ಇದೀನಿ, ಎಲ್ಲಾ ಕಡೆನೂ ಸೇಲ್ಸ್, ಬ್ಯಾಂಗ್ಳೂರು ಎಲ್ಲೆಲ್ಲಿ ಸರಸ್ ಮೇಳಗಳು ನಡೆಯುತ್ತೋ ನಮ್ಗೆ ಅಲ್ಲೆಲ್ಲ ಕಳಿಸ್ಕೊಡ್ತಾರೆ. ಸೊ ನಾವ್ ಅಲ್ಲೆಲ್ಲ ಹೋಗಿ ಸೇಲ್ಸ್ ಮಾಡ್ತಾ ಇರ್ತೀವಿ, ಎಲ್ಲಾನು ಅವರೇ ನೋಡ್ಕೊಂತಾರೆ, ಖರ್ಚು ವೆಚ್ಚಗಳೆಲ್ಲ ಅವರೇ ನೋಡ್ಕೊಂತಾರೆ. ನಮ್ಗೆ ಅದೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿದೆ, ನಮಗೆ ಮಾರ್ಕೆಟಿಂಗು ಆಗುತ್ತೆ. ಕಸ್ಟಮರ್ಸ್ ಇನ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾವ್ ಇಟ್ಕೊಂತೀವಿ, ಆ ನಂಬರ್ ಇಟ್ಕೊಂಡು ಅವ್ರಿಗೆ ಮತ್ತೆ ರಿಟರ್ನ್ ಬಂದ ಮೇಲೆ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಪಾರ್ಸಲ್ ಕಳ್ಸ್ಕೊಡ್ತೀವಿ. ಮತ್ತೆ ಇದೊಂದು ಇದೆ, ನೆಕ್ಸ್ಟ್ ಇವಾಗ ಔಟ್ ಆಫ್ ಕಂಟ್ರಿಗೂ ಕಳ್ಸ್ಕೊಡ್ತಾ ಇದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಚೆನ್ನಾಗ್ತಾ ಇದೆ. ಮಾರ್ಕೆಟ್ ಸೃಷ್ಟಿ ಮಾಡ್ಕೊಂಡಿದೆ. ಈ ತರ ಮಾರ್ಕೆಟ್ ಸೃಷ್ಟಿ ಮಾಡ್ಕೋಬೇಕಂದ್ರೆ ನಿಮ್ಗೆ ಯಾವ ತರ ಅವಕಾಶಗಳು ಸಿಗುತ್ತೆ? ಈಗ ಬೇರೆ ಬೇರೆ ಕೃಷಿ ಮೇಳಗಳಾಗಿರ್ಬೋದು, ಎಲ್ಲಾ ಕಡೆ ಭಾಗವಹಿಸ್ತಾ ಇರ್ತೀರ? ಹೌದು, ಕೃಷಿ ಮೇಳಗಳು. ಸೊ ನಮಗೆಲ್ಲ ಡೀಟೇಲ್ಸ್ ಬರ್ತಾ ಇರುತ್ತೆ, ಮತ್ತೆ ನಾವು ಟ್ರೈನಿಂಗ್ ಹೋಗ್ತಿವಲ್ಲ, ತುಂಬಾ ಜನ ಪರಿಚಯ ಆಗುತ್ತೆ ನಮಗೆ. ಸೊ ಅಲ್ಲಿ ಬಂದ್ಬಿಟ್ಟು ನಮಗೆ ಹೇಳ್ತಾರೆ ಇಲ್ಲಿ ನಡೀತಾ ಇದೆ ಅಂತ, ನಮ್ಮ ಗ್ರೂಪ್ನ ಅಲ್ಲೇ ಆಡ್ ಮಾಡ್ತಾರೆ. ಆಡ್ ಮಾಡಿದಾಗ ನಾವು ಅವ್ರ ಹತ್ರ ಕೇಳ್ಕೊಂಡು ನಮ್ಮನ್ನ ಅಲ್ಲಲ್ಲಿ ಕಳಿಸ್ಕೊಡ್ತಾರೆ. ಕೃಷಿ ಮೇಳಗಳು ಮತ್ತೆ ಸಿರಿಧಾನ್ಯ ಮೇಳಗಳು ಅಲ್ಲಿಗೆಲ್ಲ ಹೋಗಿ ಭಾಗವಹಿಸ್ತೀವಿ. ಆನ್ಲೈನ್ ಇದೆ, ನಮ್ದೇ ವೆಬ್ಸೈಟ್ ಇದೆ, ಆನ್ಲೈನ್ ಮಾರ್ಕೆಟ್ ಮಾಡ್ತೀವಿ, ನಮ್ದೇ ಯೂಟ್ಯೂಬ್ ಇದೆ. ಸೊ ಈ ತರ ಎಲ್ಲ ಇದೆ. ಮಾರ್ಕೆಟಿಂಗ್ ಮಾಡೋದೊಂದು ಕಲ್ತಿವಿ ಅಂದ್ರೆ ಈಸಿ ಆಗುತ್ತೆ. ಈಗ ನಮ್ಮ ರೈತರು ಸೋಲೋದಿಲ್ಲ ಅಂದ್ರೆ ಈ ಮಾರ್ಕೆಟ್ ನಲ್ಲೇ. ಹೌದು, ಮಾರ್ಕೆಟ್ ನಲ್ಲೇ ಚೆನ್ನಾಗಿ ಬೆಳೀತಾರೆ, ಎಲ್ಲದೂ ಮಾಡ್ತಾರೆ. ನೀವು ಹೇಳಿದಂಗೆ ಬೇರೆ ಬೇರೆ ಮೌಲ್ಯವರ್ಧನ ಮಾಡಿ ಎಲ್ಲ ತಯಾರು ಮಾಡ್ತಾರೆ. ಮಾರ್ಕೆಟಿಂಗ್ ಮಾಡೋದು ಸ್ಕಿಲ್ಸ್ ಗೊತ್ತಿರಲ್ಲ ಅವ್ರಿಗೆ. ಈಗ ಏನ್ ಮಾಡ್ತೀವಿ ಸರ್, ಶೇಂಗಾ ಹಿಂಡಿ ಬರ್ತಾ ಇದೆ. ಇವಾಗ ಶೇಂಗಾ ಎಣ್ಣೆ ಬಂದ್ಬಿಟ್ಟು 2.75 ರಿಂದ 3 ಕೆಜಿ ಹಾಕ್ಬೇಕು. ಸೊ ಹೆಂಗ್ 300 ರೂಪಾಯಿ ಕೊಡ್ತೀರಾ ಅಂತ ಕೇಳ್ಬೋದು ನಾನು. ಯಾಕಂದ್ರೆ ಇವಾಗ ನಾವು ಹೋಲ್ಸೇಲ್ ಬಲ್ಕ್ ತಗೊಂತೀವಿ, ಅವಾಗ 100-110 ಈ ರೇಂಜ್ ಬೀಳುತ್ತೆ ನಮಗೆ ಬಲ್ಕ್ ತಗೊಂಡಾಗ ಲೋಡ್ ಲೆಕ್ಕ. ಸೊ ಅವಾಗ ಏನಾಗುತ್ತೆ ನಮಗೆ 300 ರೂಪಾಯಿ ರೇಂಜ್ಗೆ ಬಂದ್ಬಿಡುತ್ತೆ. ಅವಾಗ ನಾವು 300 ರೂಪಾಯಿಗೆ ಎಣ್ಣೆ ಕೊಡ್ತಾ ಇದೀವಿ. ಹೆಂಗಪ್ಪ ಅಂದ್ರೆ ನಮ್ಗೆ ಹಿಂಡಿ ಮಿಕ್ಕುತ್ತೆ. ಇವಾಗ 16 ಕೆಜಿ ನಾವು ಬೀಜ ಹಾಕಿದ್ರೆ 6 ಕೆಜಿ ಎಣ್ಣೆ ಬರುತ್ತೆ, 10 ಕೆಜಿ ಹಿಂಡಿ ಆಗುತ್ತೆ ನಮಗೆ, ಅದೇ ಪ್ರಾಫಿಟ್. 10 ಕೆಜಿಯಲ್ಲಿ ನಮ್ದು ಕರೆಂಟ್ ಬಿಲ್ ಆಗಿರ್ಬೋದು, ಲೇಬರ್ ಚಾರ್ಜ್ ಆಗಿರ್ಬೋದು, ಅದೆಲ್ಲ ನಮಗೆ ಅದ್ರಲ್ಲಿ ಸಿಕ್ಬಿಡುತ್ತೆ. ಮತ್ತೆ ಕೊಬ್ಬರಿ ಅಷ್ಟೇ, 50-60% ತನಕ ಆಯಿಲ್ ಬರುತ್ತೆ. ಆ ಹಿಂಡಿ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಹಸುಗಳಿಗೆ ಡೈರಿ ಇದೆ ಪಕ್ಕದಲ್ಲೇನೆ, ತುಂಬಾ ಜನ ಹಸುಗಳಿಗೆ ಬಂದು ತಗೊಂಡೋಗ್ತಾರೆ. ಅದ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಸು ಚೆನ್ನಾಗಿರುತ್ತೆ ಅಂತ ತಗೊಂಡೋಗ್ತಾರೆ. ಮತ್ತೆ ಆ ಹಿಂಡಿ ಮಿಕ್ಕಿದ್ರೆ, ಹಿಂಡಿನೂ ಸೇಲ್ ಆಗಿಲ್ಲಪ್ಪ ಅಂತ ಅದು ಮಿಕ್ಕಿದ್ರೆ ಏನ್ ಮಾಡ್ತೀವಿ, ಅದನ್ನ ಪೌಡರ್ ಮಾಡ್ತೀವಿ. ಅದಕ್ಕೆ ಮಿಷಿನ್ ಇದೆ, ಅದನ್ನ ಪೌಡರ್ ಮಾಡಿ ಶೇಂಗಾ ಹಿಂಡಿ, ಕೊಬ್ಬರಿ ಹಿಂಡಿ, ಎಳ್ಳಿಂಡಿ, ಹರಳಿಂಡಿ, ಈ ಹಿಂಡಿಗಳನ್ನೆಲ್ಲ ಮಿಕ್ಸ್ ಮಾಡಿ ಫರ್ಟಿಲೈಸರ್ ಆಗಿ ಮಾಡಿ ಹೊಲಗಳಿಗೆ ನಾವು ಕೊಡ್ತೀವಿ ಪ್ಯಾಕ್ ಮಾಡಿ. ಅದ್ ಬಂದ್ಬಿಟ್ಟು ಒಂದೊಂದು ಗಿಡಕ್ಕೆ ಇಷ್ಟು ಅಂತ ಒಂದೊಂದು ಕೆಜಿ ಆತರ ನಾವು ಕೊಡ್ತೀವಿ, ಅದು ಸೇಲ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ಹೊರಗಡೆ ಮಾರ್ಕೆಟ್ ಅಲ್ಲೆಲ್ಲ 150 ರೂಪಾಯಿ ಇಲ್ಲ ರೇಂಜ್ಗೆ ನಮ್ಗೆ ಎಣ್ಣೆ ಸಿಗ್ತಾ ಇದೆ ಅಂದಾಗ, ಈ ಗಾಣದೆಣ್ಣೆ ಒಳ್ಳೆ ಗುಣಮಟ್ಟ ಇರುತ್ತಾ ಪ್ರಶ್ನೆ ಬೇರೆ. ಇದನ್ನೆಲ್ಲ ನೀವು ಈಗ ಮನವೊಲಿಸಬೇಕಾಗತ್ತೆ. ಈಗ ಗಾಣದೆಣ್ಣೆನು ಕೊಂಡ್ಕೊಂಡಂತ ಗ್ರಾಹಕರು ಇರ್ತಾರಲ್ವಾ? ಹೌದು, ಅವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು ಅಂದ್ರೆ, ಇವಾಗ ಅದು ಸ್ಲೋ ಪಾಯ್ಸನ್ ಅಂಗಡಿಯಲ್ಲಿ ಸಿಗೋಂತದ್ದು, ವೈಟ್ ಮಿನರಲ್ ಆಯಿಲ್ ಸ್ಲೋ ಪಾಯ್ಸನ್. ಅದು ನಿಧಾನಕ್ಕೆ ತೋರಿಸುತ್ತೆ ಅದು ನಮ್ಮ ಬಾಡಿಯಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಇದೆಲ್ಲ ಹೆಂಗ್ ಬರ್ತಾ ಇದೆ ಅಂದ್ರೆ ನಾವು ಆ ಎಣ್ಣೆಯಲ್ಲಿ, ಅಂದ್ರೆ ಇವಾಗ ನಾವು ಹೋಟೆಲ್ನಲ್ಲಿ ಊಟ ಮಾಡೋದು ಕರ್ದಿರೆ ಅದೆಲ್ಲ ನಾವು ಪದಾರ್ಥ ತಿಂತೀವಿ, ಅದೇನಾಗುತ್ತೆ ಒನ್ಸ್ ನಾವ್ ಅದ್ ಕರದ ಮೇಲೆ ಆ ಎಣ್ಣೆನ ಯೂಸ್ ಮಾಡಂಗಿಲ್ಲ ಅದನ್ನ. ಇದ್ರಲ್ಲಿ ಬಂದ್ಬಿಟ್ಟು ನಾವ್ ಎಷ್ಟ್ ಸರಿ ಬೇಕಾದ್ರು ಮತ್ತೆ ರೀಫ್ರೈ ಮಾಡಬಹುದು ಗಾಣದೆಣ್ಣೆಯಲ್ಲಿ. ಸೊ ವೇಸ್ಟ್ ಆಗಲ್ಲ, ಕೆಮಿಕಲ್ ಮಿಕ್ಸ್ ಆಗಿರಲ್ಲ. ಹೌದು, ಕೆಮಿಕಲ್ ಮಿಕ್ಸ್ ಇರಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಅದನ್ನ ನಾವು ಅವ್ರಿಗೆ ಮನವೊಲಿಸಬೇಕು, ಮತ್ತೆ ಪ್ರಚಾರ ಮಾಡಬೇಕು. ತುಂಬಾ ಜನಕ್ಕೆ ಅದು ಗೊತ್ತಾಗಿದೆ, ಯಾವ್ದು ಯಾವ ತರ ಅಂತ ಹೇಳ್ಬಿಟ್ಟು. ಮತ್ತೇನ್ ಮಾಡ್ತಾರೆ, ಶೇಂಗಾ ಜೊತೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂತಾರೆ, ಈ ಸ್ಟೋಕ್ಸ್ ಎಲ್ಲ ಬರೋದು ತಡೆಗಟ್ಟುತ್ತೆ. ಈಗ ಇಲ್ಲಿ ರಮ್ಯಾ ಅವ್ರ ಹತ್ರ ಈ ತರ ಎಲ್ಲ ಸಿಗುತ್ತೆ ಅಂತಂದು ನೀವು ಹೊರಗಡೆ ಮೇಳಗಳಲ್ಲಿ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಲ್ಲೆಲ್ಲ ಮಾರ್ಕೆಟಿಂಗ್ ಮಾಡ್ತಾರ, ಸರಿ ಅದು ನಮ್ಮ ಇಲ್ಲಿ ಸುತ್ತಮುತ್ತ ಲೋಕಲ್ ಮಾರ್ಕೆಟ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ರ? ಮಾಡ್ಕೊಂಡಿದೀವಿ ಸರ್. ನಮ್ಮ ಹಿರಿಯೂರ್ನಲ್ಲಿ ಟೌನ್ ಅಲ್ಲಿ ಒಂದು ಶಾಪ್ ಮಾಡ್ಕೊಂಡಿದೀವಿ, ಮತ್ತೆ ದುರ್ಗದಲ್ಲಿ ಡೆಂಟಲ್ ಕಾಲೇಜ್ ಆಪೋಸಿಟ್ ಅಲ್ಲಿ ಮಳಿಗೆಗಳಿದೆ, ಅಲ್ಲಿ ಒಂದು ಶಾಪ್ ಮಾಡ್ಕೊಂಡಿದೀವಿ. ಹರಿಹರೇಶ್ವರ ಟೆಂಪಲ್ ಸ್ಟ್ರೀಟ್ ಅಲ್ಲಿ ಒಂದು ಶಾಪ್ ಮಾಡ್ಕೊಂಡಿದೀವಿ ನಾವೇನೆ, ಅಲ್ಲೂ ಸೇಲ್ ಮಾಡ್ತಾ ಇದೀವಿ. ಮತ್ತೆ ಸಾವಯವ ಸಂತೆ ಅಂತ ಹೇಳ್ಬಿಟ್ಟು JCR ಲೇಔಟ್ ದುರ್ಗದಲ್ಲಿ, ಅಲ್ಲಿ ಭಾನುವಾರ ಬೆಳಗಿನ ಜಾವ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ನಮ್ದು ಅಲ್ಲಿ ಮಾಡ್ತಾ ಇದೀವಿ. ಕೃಷಿಯಲ್ಲಿ ಕೆಲಸ ಮಾಡ್ಕೊಂಡು ಗಾಣದಲ್ಲೇ ಮೇಲಲ್ಲೂ ಕೆಲಸ ಮಾಡ್ಕೊಂಡು ಈ ಕಡೆನು ಗಮನ ಕೊಡ್ಲಿಕ್ಕೆಲ್ಲ ಸಮಯ ಹೆಂಗ್ ಹೊಂದಾಣಿಕೆ ಮಾಡ್ಕೊಂತೀರಾ? ಸಮಯ ನಾವು ಸೃಷ್ಟಿ ಮಾಡ್ಕೊಬೇಕಷ್ಟೇನೆ. ಸೊ ನಾವ್ ಅದ್ರ ಬಗ್ಗೆ ಯೋಚನೆ ಇದ್ರೆ ನಾವ್ ಅದರಲ್ಲಿ ಟೈಮಿಂಗ್ಸ್ ನೋಡಲ್ಲ, 24 ಅವರ್ಸ್ ಅಂದ್ರೆ ಇಷ್ಟು ಟೈಮ್ ಅಂತ ಒದಗಿಸ್ಕೊಂಡು ಅದರಲ್ಲೇ ಇರ್ತೀವಿ ನಾವು. ಅಂದ್ರೆ ನಮ್ಮ ಮನೆಯವರು, ನಾನು, ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ವಾ, ಅದರಿಂದ ನಮಗೇನು ಕಷ್ಟ ಅನ್ಸಲ್ಲ. ಬರೀ ಇದೇ ಅಲ್ದಲೆ ಮನೇಲೂ ಹೆಣ್ಮಕ್ಳಿಗೆ ಸಾಕಷ್ಟು ಕೆಲಸ ಇರುತ್ತಲ್ವಾ, ಹೋಗ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಹೌದು, ಮಾಡ್ಕೊಂತೀವಿ ಸರ್, ಎಲ್ಲರೂ ಮಾಡ್ತೀವಿ. ಈಗ ಈ ಹೊರಗಡೆ ಎಲ್ಲ ಅಂಗಡಿಗಳು ಮಾಡಿದ್ರೆ ಚೆನ್ನಾಗಿ ಸೇಲ್ ಆಗ್ತಾ ಚೆನ್ನಾಗಾಗ್ತಾ ಇದೆ ಸರ್. ನೀವೇ ಇರ್ಬೇಕಾಗುತ್ತಾ ಏನಾದ್ರು? ಇಲ್ಲ, ಅಲ್ಲಿ ಬಿಟ್ಟಿದೀವಿ ನೋಡ್ಕೊಳ್ಳೋಣ, ಯಾಕಂದ್ರೆ ಎಲ್ಲಾ ಕಡೆ ಕವರ್ ಮಾಡಕ್ ಆಗಲ್ಲ, ಅದರಿಂದ ಅಲ್ಲೆಲ್ಲ ಬಿಟ್ಟಿದೀವಿ. 15 ದಿನಕ್ಕೆ ಒಂದ್ಸರಿ ಬಂದ್ಬಿಟ್ಟು ನೋಡ್ಕೊಂತೀವಿ. ಇವಕ್ಕೆಲ್ಲ ಹೇಳ್ದಂಗೆ ರಾ ಮೆಟೀರಿಯಲ್ ಎಲ್ಲ ತರಬೇಕಾಗತ್ತೆ, ಉತ್ಪನ್ನಗಳು ಅದನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಕೊಂಡ್ಕೊಂಡ್ ಬರ್ತೀವಿ ಅಂತ ಹೇಳಿ. ನಿಮ್ಗೆ ಅದೇ ಟ್ರಾನ್ಸ್ಪೋರ್ಟು ಅದು ಖರ್ಚು ಎಲ್ಲ ಸ್ವಲ್ಪ ಜಾಸ್ತಿ ಆಗಿ ನಿಮ್ಗೆ ಇಲ್ಲಿ ಮಾರ್ಜಿನ್ ಉಳಿಯುತ್ತಲ್ಲ, ಲಾಭ ಬರೋ ಸಾಧ್ಯತೆ ಇರುತ್ತಾ? ಬರುತ್ತೆ ಸರ್, ಲಾಭ ಬರುತ್ತೆ. ಲಾಭ ಮಾಡೋದಿಲ್ಲ, ಒಂದೇ ಮಾಡಿದ್ರೆ ಲಾಭ ಬರಲ್ಲ. ಮತ್ತೆ ನಾವು ಅದರಲ್ಲಿ 8-10 ವೆರೈಟಿ ಮಾಡ್ತೀವಿ, ಒಂದ್ರಲ್ಲಿ ಹೋದ್ರೂ ಒಂದ್ರಲ್ಲಿ ಹಿಡಿಬಹುದು ಅವಾಗ. ಮತ್ತೆ ಅದ್ರ ಜೊತೆ ಸೋಪ್ಸ್ ಮಾಡ್ತೀವಿ, ಒಟ್ಟು ನಮಗೆ ಯಾವ್ದು ವೇಸ್ಟ್ ಆಗಲ್ಲ, ಚಿಪ್ಪು ಸಮೇತ ನಮಗೆ ವೇಸ್ಟ್ ಆಗಲ್ಲ, ಅದರಿಂದ ನಮಗೆ ಉಳಿಯುತ್ತೆ. ಇಷ್ಟು ವರ್ಷ ಮಾಡಿದ್ರಲ್ಲಿ ಯಾವತ್ತು ಲಾಸ್ ಅನ್ಸಿಲ್ಲ ನಿಮಗೆ? ಸ್ಟಾರ್ಟಿಂಗ್ ಲಾಸ್ ಆಯ್ತು, ಸೊ ಆ ಲಾಸ್ ಹೆಂಗ್ ತಡೆಗಟ್ಟಬೇಕನ್ನೋದು ಕಲ್ತ್ಕೊಂಡ್ವಿ ಇವಾಗ ನಾವು. ಯಾಕೆ ಸ್ಟಾರ್ಟಿಂಗ್ ಲಾಸ್ ಆಯ್ತು? ಗೊತ್ತಿರ್ಲಿಲ್ಲ ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕು ನಾವು, ಸೊ ಗ್ರಾಹಕರಿಗೆ ಯಾವ ತರ ನಾವು ಮಾತಾಡ್ಬೇಕು, ಸೊ ಏನು ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅದೇನಾಯ್ತು ಇವಾಗ ಒಂದು 2018 ಪ್ರಾಕ್ಟೀಸ್ ಆಯ್ತು, ಯಾವ ತರ ನಾವು ಮಾಡ್ಬೇಕು, ಎಲ್ಲಿ ಲಾಸ್ ಆಗ್ತಾ ಇದೆ ನಮಗೆ ಅನ್ನೋದು ನಾವು ಕಂಡಿಡ್ಕೊಂಡ್ವಿ. ಕಂಡಿಡ್ಕೊಂಡು ಅದನ್ನ ಸರಿದಾರಿ ತಗೊಂಡು ಹೋಗ್ತಾ ಇದೀವಿ ಇವಾಗ ನಾವು. ಇವಾಗ ಈ ಗಾಣ ಇವನ್ನೆಲ್ಲ ಮಾಡಿದ್ರಲ್ಲ, ಇದಕ್ಕೆಲ್ಲ ನಿಮ್ದು ಸ್ವಂತ ಬಂಡವಾಳ ಹಾಕಿದ್ರೆ ಏನಾದ್ರು ಲೋನ್ ತಗೊಂಡಿದ್ರಿ? ಇದು ಸಣ್ಣ ಕೈಗಾರಿಕೆಯಿಂದಾನು ತಗೊಂಡಿದೀವಿ, ಅವರು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಸ್ವಂತಕ್ಕೆ ಒಂದ್ಸಲ ಪೆನ್ಷನ್ ಲೋನ್ಸ್ ಎಲ್ಲ ತಗೊಂಡಿದೀವಿ. ಮತ್ತೆ ನಮ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಅವ್ರ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ತರ ಮಾಡೋದ್ರಿಂದ ಎಷ್ಟೋ ಮಹಿಳೆಯರಿಗೆ ಆಗಿರ್ಬೋದು ಕೆಲಸಗಾರರಿಗೆ ಕೆಲಸ ಕೊಟ್ಟಂಗಾಯ್ತು. ಹೌದು, ನಮ್ಮ ಸುತ್ತಮುತ್ತ ಇರೋ ಮಹಿಳೆಯರುಗಳು ಕೆಲಸ ಕೊಟ್ಟಂಗಾಯ್ತು, ಅದರಿಂದ ನಮಗೆ ತೃಪ್ತಿ. ತೃಪ್ತಿ, ಹೌದು ಹೌದು. ಇವಾಗ ನಾವು ಹೋಗಿದ್ರೆ ಇಬ್ಬರೇ ಕೆಲಸಕ್ಕೆ ಹೋಗ್ಬೇಕಾಗಿತ್ತು, ಇವಾಗ ಒಂದ್ 10 ನಮ್ಮ ಹತ್ರ ಕೆಲಸ ಮಾಡ್ತಾರೆ, ಆ ಖುಷಿ ನಮಗೆ ತುಂಬಾನೇ ಇದೆ. ಹೌದು, ನಿಮಗೆ ಲಾಭಾಂಶ ಬೇಕಾದ್ರೆ ಸ್ವಲ್ಪ ಕಡಿಮೆ ಬಂದ್ರು ನಾವಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, ಅವ್ರಿಗೊಂದು ಜೀವನಕ್ಕೆ ಒಂದು ದಾರಿ ಆಗೈತೆ ಅನ್ನೋದೊಂದು. ಮತ್ತೆ ಬೇರೆ ಬೇರೆ ಇನ್ನು ಇದ್ರಲ್ಲೇನೆ ಬೇರೆ ಏನಾದ್ರು ಮಾಡ್ಬೇಕನ್ನೋ ಉದ್ದೇಶ ಏನಾದ್ರು ಇಟ್ಕೊಂಡಿದ್ರ? ನೆಕ್ಸ್ಟ್ ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಮೈಂಡ್ ಅಲ್ಲಿ ಇದೆ, ಸೊ ಅದ್ ಮಾಡೋಣ ಅಂತ ಇದೀವಿ. ಮತ್ತೆ ನನಗೆ ತುಂಬಾ ಕಡೆ ಅವಾರ್ಡ್ಸ್ ಎಲ್ಲ ಆಗಿದೆ, ಸೊ ಅದೊಂದು ಖುಷಿ ನನಗೆ. 2018 ಸ್ಟಾರ್ಟ್ ಮಾಡಿದ್ಮೇಲೆ 19 ನನಗೆ ಮಹಿಳೆ ಇದ್ರಲ್ಲಿ ತುಂಬಾನೇ ನನಗೆ ಏನೇನು ಪ್ರಶಸ್ತಿಗಳು ಸನ್ಮಾನಗಳಾಗಿವೆ. ಹೌದು, ನನಗೆ ನಬಾರ್ಡ್ ಇಂದ ಇವಾಗ ಲಾಸ್ಟ್ ಟೈಮ್ 2024 ಉತ್ತಮ ಮಹಿಳೆ ಅಂತ ಹೇಳ್ಬಿಟ್ಟು ಪ್ರಥಮ ಸ್ಥಾನ ಸಿಕ್ಕಿದೆ ಅದರಲ್ಲಿ. ಅಂದ್ರೆ ಅಧಿಕ ವಹಿವಾಟು ಮಾಡಿರೋದ್ರಲ್ಲಿ 1 ಇದೆ ನಮ್ ಕರ್ನಾಟಕದಲ್ಲಿ, ಅದೊಂದಾಗಿದೆ. ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಅವ್ರ ಹತ್ರದಿಂದ ಒಂದು ಪ್ರಶಸ್ತಿ ಆಗಿದೆ. ಮತ್ತೆ ಸಿರಿಧಾನ್ಯ ಮೇಳಗಳಲ್ಲೆಲ್ಲ ಸನ್ಮಾನ ಮಾಡಿದ್ದಾರೆ. ಮತ್ತೆ ಜರ್ಮನ್ ಕೋಆಪರೇಟಿವ್ ಇದರಿಂದ ಜರ್ಮನ್ಸ್ ಎಲ್ಲ ಒಂದು 7-8 ಬಂದಿದ್ರು ನಮ್ ಫ್ಯಾಕ್ಟರಿಗೆ ವಿಸಿಟ್ ಬಂದಿದ್ರು, ಯಾವ ತರ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಕ್ಕೆ. ಸೊ ಅಲ್ಲಿ ಅವ್ರು ಒಂದ್ ಸನ್ಮಾನ ಮಾಡಿದ್ರು, ಸೊ ಅದೊಂದು ಖುಷಿ ನಮಗೆ. ಎಲ್ಲ ಫಾರಿನರ್ಸ್ ಅವರೆಲ್ಲ ಬಂದಿದ್ರು. ಸೊ ಹಿಂಗೆ ತುಂಬಾ ಕಡೆ ಅವಾರ್ಡ್ಸ್ ಆಗಿದೆ, ಮಹಿಳಾ ದಿನಾಚರಣೆ ದಿನ ಸೊ ನನ್ನ ಕರೆಸ್ತಾರೆ, ಅದಕ್ಕೆಲ್ಲ ಕರೆಸಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ಸನ್ಮಾನಗಳೆಲ್ಲ ಮಾಡಿದ್ದಾರೆ. ಸಾಕಷ್ಟು ಜನ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ತರ ಮುಂದೆ ಬಂದು ಮಾಡ್ಲಿಕ್ಕೆ ಹೆದರ್ತಾರೆ, ಕಷ್ಟ ಅಂತಾರೆ, ಅಂತದ್ರಲ್ಲಿ ಈ ತರ ಎಲ್ಲ ಸನ್ಮಾನ ಅವಾರ್ಡ್ಗಳು ಬಂದಾಗ ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಅನ್ಸುತ್ತೆ. ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೋ ಒಂದ್ ಮೂಳೆಯಲ್ಲಿ ಇದ್ವಿ, ಎಲ್ಲೋ ಒಂದ್ ಜಾಗದಲ್ಲಿ ಇದ್ವಿ, ಗುರ್ತಿರ್ಲಿಲ್ಲ ನಾವು ಅನ್ನೋದು, ಗುರ್ತನ್ನೋದು ಇರ್ಲಿಲ್ಲ. ಇವಾಗ ಎಲ್ಲಿ ನೋಡಿದ್ರು ಅವ್ರಿಗೆ ಗುರುತು ಸಿಗೋ ಅಷ್ಟು ನಾವು ಮುಂದುವರೆದಿದೀವಿ ಅನ್ನೋದು ನನಗೆ ಒಂದು ತುಂಬಾ ಖುಷಿ ಆಗುತ್ತೆ. ಎಲ್ಲೋದ್ರೂ ಒಳ್ಳೆ ರೆಸ್ಪಾನ್ಸ್, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದಾಗ ನಮಗೆ ಇನ್ನೂ ಮಾಡಬೇಕು ಅನ್ನೋದು ಮೈಂಡಿಗೆ ಬರ್ತಾ ಇದೆ. ಮಹಿಳೆಯರು ಮನ್ಸು ಮಾಡಿದ್ರೆ ಯಾವ್ದು ಬೇಕಾದ್ರೂ ಸಾಧನೆ ಮಾಡಬಹುದು, ಖಂಡಿತ ಸಾಧನೆ ಮಾಡಬಹುದು. ಅದೇ ಅದೊಂದು ನಂದು, ಮಹಿಳೆಯರು ಸುಮ್ನೆ ಇರಬಾರ್ದಷ್ಟೇ, ಏನೋ ಒಂದು ಉದ್ಯಮೆಯಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂಡು ಅವರ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪ್ರಾರಂಭದಲ್ಲಿ ತುಂಬಾ ಕಷ್ಟ ಆಯ್ತಾ? ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನೈಟ್ ನಾನು ನಮ್ಮ ಮನೆಯವರು ಇಬ್ರೇನೆ ನೈಟ್ ಎಲ್ಲ ಕೆಲಸ ಮಾಡ್ತಿದ್ವಿ. ಒಂದ್ ಗಾನ ಹಾಕೊಂಡು ಲೇಬರ್ಸ್ ನ ಬಿಡ್ತಿರ್ಲಿಲ್ಲ, 3 ಗಾನ ಹಾಕೋರಿಗೂ ಬಿಡ್ತಾ ಇರ್ಲಿಲ್ಲ, ನಾವೇ ಮಾಡ್ಕೊಂತಾ ಇದ್ವಿ. ಯಾವಾಗ ಜಾಸ್ತಿ ಮಾಡಿದ್ವು ಅವಾಗ ನಾವು ಮಾರ್ಕೆಟಿಂಗ್ ಮಾಡ್ಬೇಕು, ಅವಾಗ್ಲೇ ಇದನ್ನ ನೋಡ್ಕೊಳಕ್ಕೆ ಆಗೋದು ಅಂತ ಹೇಳ್ಬಿಟ್ಟು ನಾವಿಬ್ರು ಮಾರ್ಕೆಟಿಂಗ್ ಫೀಲ್ಡ್ಗೆ ಹೋದ್ವಿ. ಅಲ್ಲಿ ಬಿಟ್ಕೊಂಡು ನಮ್ಮ ಮನೇಲಿ ಇರೋರು ಕೆಲಸ ಮಾಡಿಸ್ತಾ ಇದ್ರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು, ಒಟ್ಟು ಯಾರು ಸುಮ್ನೆ ಕೂರ್ತಿರ್ಲಿಲ್ಲ ಮನೆಯಲ್ಲಿ. ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಸವಾಲು ಇದೆ ಅಲ್ವಾ? ತುಂಬಾನೇ ಇದೆ, ಅದನ್ನೆಲ್ಲ ಎದುರಿಸಿ ನಾವು ಬರ್ಬೇಕಷ್ಟೇನೆ. ಅಂದ್ರೆ ನಾವು ಇನ್ನೊಂದ್ ಪ್ರಾಡಕ್ಟ್ ಬಗ್ಗೆ ತುಂಬಾನೇ ಹೇಳಕ್ ಹೋಗ್ಬಾರ್ದು, ಯಾಕಂದ್ರೆ ತಪ್ಪಾಗುತ್ತದು. ಅವಾಗ ನಮ್ಮದು, ನಮ್ ಪ್ರಾಡಕ್ಟ್ ಹೆಂಗಿದೆ ಅನ್ನೋದು ಅವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು. ಹಸ್ಬೆಂಡಿಗೆ ಒಂದ್ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ, ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾರ ಅವರು. ಮನೆಯಲ್ಲಿ ಹಾಲಾಗ್ಲಿ ಮಕ್ಕಳಿಗೆ ಬೆಣ್ಣೆ ಆಗ್ಲಿ ಎಲ್ಲಾನು ನಾಟಿದೇ ಆಗ್ಬೇಕು. ಸೊ ಹೈಬ್ರಿಡ್ ಚಿಕನ್ ಇವೆಲ್ಲ ಯಾವ್ದು ಕೊಡಿಸ್ತಾ ಇರ್ತಿರ್ಲಿಲ್ಲ. ಸೊ ಆದ್ರಿಂದ ಆತರ ಕಾನ್ಸೆಪ್ಟ್, ಕ್ಲೀನ್ ಮತ್ತೆ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಹೌದು ಆಗಿದ್ದಾಗ ನಾವ್ ಎಲ್ಲಿ ಬೇಕಾದ್ರೂ ಗೆಲ್ಬಹುದು. ಹೌದು ಅಂದ್ರೆ ಸ್ಲೋ ಆಗಿ ಹೋಗಕ್ ಆಗೋದು, ಫಾಸ್ಟ್ ಹೋಗಕ್ ಆಗಲ್ಲ, ಬಟ್ ಒಂದ್ ಗುರಿ ತಲುಪ್ತೀವಿ ನಾವು. ಮುಂದಿನ ಬೇರೆ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಮೇಡಮ್? ನೆಕ್ಸ್ಟ್ ಗಾನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಇನ್ನ ಬೇರೆ ಬೇರೆ ಕಂಟ್ರೀಸ್ ಗೆಲ್ಲ ನಾವು ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕು, ಇನ್ನೂ ಒಂದ್ 10 ಜನಕ್ಕೆ ನಾವು ಕೆಲ್ಸ ಕೊಡ್ಬೇಕು. ಸೊ ಇದೇ ನಮ್ ಕಾನ್ಸೆಪ್ಟ್. ಈಗ ಬೇರೆ ದೇಶಗಳಿಗೆಲ್ಲ ರಫ್ತು ಮಾಡ್ತಾರೆ ಅಂತಂದ್ರಲ್ಲ, ಅದೆಲ್ಲ ತುಂಬಾ ಕಷ್ಟ ಆಗುತ್ತಾ? ಕಷ್ಟ ಆಗುತ್ತೆ ಸ್ವಲ್ಪ. ಅಂದ್ರೆ ಇವರು ನಮ್ಮ ಮನೆಯವರ ಬ್ರದರ್ಸ್ ಇದಾರಲ್ಲಿ, ಸೊ ಅಲ್ಲಿ ಬಂದ್ಬಿಟ್ಟು ಅವ್ರು ನೋಡ್ಕೊಂತಾ ಇದ್ದಾರೆ. ಆಸ್ಟ್ರೇಲಿಯಾ ಕಳಿಸ್ಕೊಟ್ಟಿದೀವಿ, ಅಲ್ಲಿ ಒಂದ್ 2-3 ಟೈಮ್ ಹೋಗಿದೆ. ಅಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ. ಅವರು ಸ್ಟಾಲ್ಸ್ ಎಲ್ಲ ಹಾಕ್ತಾರೆ ಅಲ್ಲಿ, ಒಳ್ಳೆ ಒಳ್ಳೆ ಈವೆಂಟ್ಸ್ ಗಳಲ್ಲಿ ಸ್ಟಾಲ್ಸ್ ಹಾಕಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ರೆಸ್ಪಾನ್ಸ್ ಅಲ್ಲಿ. ಮತ್ತೆ ಇದ್ರ ಜೊತೆಗೆ ನಾಟಿ ಕೋಳಿ ಬೇರೆ ಬೇರೆ ಇದನ್ನೆಲ್ಲ ಮಾಡಿದೆ ಅಂತಂದ್ರೆ, ಹಸು ಸಾಕಾಣಿಕೆ ಮಾಡಿದೆ? ನಾಟಿ ಹಸು ಇದೆ, ಅದನ್ನ ಬೆಣ್ಣೆ ತುಪ್ಪ ಮಾಡಿ ತುಪ್ಪನ ಅದನ್ನ ಮಾರಾಟ ಮಾಡಿ. ಅಂದ್ರೆ ಅದು ಜಾಸ್ತಿ ಪ್ರೊಡಕ್ಷನ್ ಆಗಲ್ಲ, ಅದು ಸ್ವಲ್ಪ ನಾಟಿ ಹಸು ಕಡಿಮೆನೆ ಬರೋದು. ಸೊ ಅದು ಒಟ್ಟು ನಾವು ಅದನ್ನ ಮಾರಾಟ ಮಾಡ್ತೀವಿ, ನಮ್ಮಲ್ಲೇ ಇಟ್ಕೊಂಡು ನಮ್ಮ ಬ್ರ್ಯಾಂಡಿಂಗ್ ಅಲ್ಲಿ ಅದನ್ನ ಮಾರಾಟ ಮಾಡ್ಬಿಡ್ತೀವಿ. ಅಂದ್ರೆ ಈಗ ನಾಟಿ ಹಸುವಿನ ಬೆಣ್ಣೆ ತುಪ್ಪ ಅವಕ್ಕೆಲ್ಲ ತುಂಬಾ ಬೆಲೆ ಇದೆ. ಹೌದು ಹೌದು, ಮೆಡಿಸಿನ್ಸ್ ಮಕ್ಕಳಿಗೆ ತುಂಬಾ ಯೂಸ್ ಮಾಡ್ತಾರೆ. ಸೊ ಅದು ನಮಗೆ ಹೊಲಕ್ಕು ಸಗಣಿ ಬೇಕೇ ಬೇಕು, ಗೊಬ್ಬರ ಆಗುತ್ತೆ. ಮತ್ತೆ ಗಂಜಲ ಬಂದ್ಬಿಟ್ಟು ನಮಗೆ ಜೀವಾಮೃತ ಮಾಡೋದಕ್ಕೆ ಎಲ್ಲದಕ್ಕೂ ಅದ್ ಬೇಕೇ ಬೇಕು ನಮಗೆ. ಮನೆಗೆ ನೀವು ಮನೇಲಿ ಬೇರೆ ಯಾವ್ದೇ ಹೈಬ್ರಿಡ್ ತಳಿಯ ಉತ್ಪನ್ನಗಳನ್ನ ಉಪಯೋಗಿಸಲ್ಲ ಅಂತ ಹೇಳ್ತಾರೆ, ಹಂಗಾಗ್ಬಿಟ್ಟು ನಾಟಿ ಇದ್ರೆ ಹೆಚ್ಚು ಅನುಕೂಲ ಆಗುತ್ತೆ ನಿಮ್ಗೂ. ಜೀವಾಮೃತ ಮಾಡೋದಕ್ಕೆ ಎಲ್ಲದಕ್ಕೂ ಅದ್ ಬೇಕೇ ಬೇಕು ನಮಗೆ. ಮತ್ತೆ ಮಜ್ಜಿಗೆ ಬಂದ್ಬಿಟ್ಟು ಅದನ್ನು ಬೇಕು ನಮಗೆ. ಸೊ ಅದರಿಂದ ನಮಗೆ ಯಾವ್ದನ್ನು ವೇಸ್ಟ್ ಆಗಲ್ಲ, ಒಟ್ಟು ಅದನ್ನ ಹೆಂಗ್ ಯೂಸ್ ಮಾಡ್ಕೊಬೇಕು ಅನ್ನೋದು ಕಲ್ತಿರ್ಬೇಕಷ್ಟೇ ನಾವು. ಅದಕ್ಕೋಸ್ಕರ ನಾನು ಈ ಸಾವಯವ ಯಾವ ತರ ಮಾಡ್ತಾರೆ ಅದಕ್ಕೂ ತರಬೇತಿ ಹೋಗಿದ್ದೀನಿ. ಅದರಲ್ಲೂ ತರಬೇತಿಗೆ ಹೋಗಿ ಸರ್ಟಿಫಿಕೇಟ್ ತಗೊಂಡಿದೀನಿ. ಮತ್ತೆ ಜೇನು ಕೃಷಿಗೆ ಹೋಗಿದ್ದೀನಿ, ಅದನ್ನು ಬಾಕ್ಸಸ್ ಇಟ್ಟಿದೀವಿ ನಾವು. ಜೇನು ತುಪ್ಪನ ಮಾರಾಟ ಮಾಡ್ತೀವಿ, ಸೊ ಇದೆಲ್ಲ ಮಾಡ್ತಾ ಇದೀವಿ. ಈಗ ತರಬೇತಿ ಪಡ್ಕೊಂಡಿದೀವಿ ಅಂತಂದ್ರೆ ಎಲ್ಲೆಲ್ಲಿ ತರಬೇತಿ ಪಡ್ಕೊಂಡ್ರೆ ಅದು ನಿಮಗೆ ಕೃಷಿ ಬದುಕಿಗೆ ಯಾವ ರೀತಿ ಅನುಕೂಲ ಆಯ್ತು? ನಮ್ಮ ಬಬ್ಬೂರ್ ಫಾರಂ ಅಲ್ಲಿ ಕೃಷಿ ಬಗ್ಗೆ ತರಬೇತಿ ಕೊಡ್ತಾರೆ. ಮತ್ತೆ ನಾವು ಹೊರಗಡೆ ಸರಸ್ ಮೇಳಗಳಿಗೆ ಹೋಗ್ತಿವಲ್ಲ, ಅಲ್ಲೆಲ್ಲ ಒಂದೊಂದು ದಿನ ತರಬೇತಿಗಳಿರುತ್ತೆ. ಸೊ ಅಲ್ಲಿ ಹೋಗಿದ ಕಡೆ ಎಲ್ಲ, ಸೊ ಅಲ್ಲಿ ನಮಗೆ ಹೇಳ್ತಾರೆ ಇನ್ನು ಯಾವ ತರ ನೀವು ಮಾರ್ಕೆಟಿಂಗ್ ಮಾಡ್ಬೋದು, ಮತ್ತೆ ಪ್ಯಾಕಿಂಗ್ ಯಾವ ತರ ಮಾಡ್ಬೇಕು. ಸೊ ಇದ್ರ ಬಗ್ಗೆ ನಮಗೆ ಅಲ್ಲೆಲ್ಲ ಹೇಳ್ಕೊಡ್ತಾರೆ. ಸೊ ಅಲ್ಲೆಲ್ಲ ತರಬೇತಿ ತಗೊಂಡಿದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಮೇಳಗಳು, ಮತ್ತೆ ಪ್ರಗತಿಪರ ರೈತ ತೋಟಗಳಿಗೆ ಭೇಟಿ ಕೊಡೋದು, ಇವೆಲ್ಲ ನಿಮಗೆ ಅನುಕೂಲ ಆಗ್ತಾ ಇದೆಯಾ? ತುಂಬಾ ಅನುಕೂಲ ಆಗ್ತಾ ಇದೆ ನಮಗೆ. ಮತ್ತೆ ನಮ್ಮ ಭಾರತೀಯ ಕಿಸಾನ್ ಸಂಘದಲ್ಲೂ ಅಲ್ಲೂ ಟ್ರೈನಿಂಗ್ ಕೊಡ್ತಾರೆ ನಮಗೆ, ಯಾವ ತರ ಏನು ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ರೈತರು ಏನಾದ್ರು ಒಂದು ಪ್ರಾಬ್ಲಮ್ ಅಂದ್ರೆ ಅದನ್ನ ಹೆಂಗ್ ನಿಭಾಯಿಸ್ಬೇಕು ನಾವು ಅನ್ನೋದು, ಯಾಕಂದ್ರೆ ಇವಾಗ ಒಂದು TC ಹೋಯ್ತು ಅಂದ್ರೆ ಅವ್ರನ್ನ ಕರ್ಸಕ್ ಆಗಲ್ಲ ನಾವು. ಅವಾಗ ಏನ್ ಮಾಡ್ತೀವಿ, ಒಂದು 10-15 ಜನ ಸೇರ್ಕೊಂಡ್ಬಿಟ್ರೆ ಅವಾಗಲೇ ಕರೆಸಿ 24 hours ಅಲ್ಲಿ ರೆಡಿ ಮಾಡ್ಬಿಡ್ಬೋದು. ಸೊ ಅದೆಲ್ಲ ನಮಗೆ ಹೆಲ್ಪ್ಫುಲ್ಲೇ ಅಲ್ವಾ? ಸೊ ಜನ ಇರಬೇಕು. ಅಂದ್ರೆ ಸಮಾಜ ಮುಖ್ಯ ಕಾರ್ಯಗಳಲ್ಲೂ ತೊಡಕೊಂಡಿದ್ರೆ. ಹೌದು. ಯಾವ್ಯಾವ ತರ ಸಮಾಜ ಮುಖ್ಯ ಕಾರ್ಯಗಳನ್ನ ಮಾಡ್ತಾರೆ? ಏನಾದ್ರು ಒಂದು ಪ್ರಾಬ್ಲಮ್ ಅಂದ್ರೆ ಅಂದ್ರೆ ಅದು ನಮ್ ಸೈಡ್ ಕರೆಕ್ಟ್ ಆಗಿರ್ಬೇಕು ಅದು. ಸೊ ಅಂತದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಸೇರ್ಬಿಡ್ತೀವಿ ನಾವು. ಸೇರ್ಬಿಡ್ತಾರೆ. ಹೌದು. ಏನಾದ್ರು ಒಂದ್ ಪ್ರಾಬ್ಲಮ್ ಅಂದ್ರೆ ಇಶ್ಯೂ ಆಯ್ತು ಅಂದ್ರೆ ಹೊಲದಲ್ಲಿ, ಸೊ ಅದನ್ನ ಯಾವ ತರ ಹೋಗಿ ನಾವು ಆಫೀಸರ್ಸ್ ಹತ್ರ ಮಾತಾಡ್ಬೇಕು, ಅದನ್ನೆಲ್ಲ ಮಾಡ್ತೀವಿ ನಾವು. ಮತ್ತೆ ಇದ್ರಲ್ಲೂ ಅಷ್ಟೇ ರಾಷ್ಟ್ರೀಯ ಮಾನವ ಹಕ್ಕು ಅಲ್ಲಿ ನಮ್ದು ಏನ್ ರೈಟ್ಸ್ ಅದನ್ನ ನಾವು ಕೇಳ್ತೀವಿ. ಸೊ ಅವಾಗ ನಮಗೆ ಎಲ್ಲೋದ್ರೆ ಈಸಿಯಾಗಿ ಕೆಲಸ ಆಗುತ್ತೆ ನಮಗೆ. ಏ ಇವ್ರು ಒಂದಾಗ್ಬಿಡ್ತಾರಪ್ಪ ಮತ್ತೆ ಅನ್ನೋ ಭಯನೂ ಇರುತ್ತೆ. ಸೊ ಅದ್ರಲ್ಲೆಲ್ಲ ನಾವು ತೊಡಗಿಸ್ಕೊಂಡ್ರೆ ಒಳ್ಳೇದು. ಮೇಡಮ್, ಇವಾಗ ನೀವು ಎಲ್ಲ ಸಾವಯವದಲ್ಲೇ ಮಾಡ್ತಿರೋದ್ರಿಂದ ಇದಕ್ಕೆ ಎಲ್ಲ ಒಂದ್ ಸರ್ಟಿಫಿಕೇಟ್ ಅವೆಲ್ಲ ಬೇಕಾಗತ್ತೆ ನೀವು ಉತ್ಪನ್ನ ಮಾಡಿದ್ರೆ, ಅವೆಲ್ಲ ಪಡ್ಕೊಂಡಿದ್ದೀರಾ? ಪಡ್ಕೊಂಡಿದ್ದೀವಿ. ಜೇನು ಕೃಷಿದು ಪಡ್ಕೊಂಡಿದೀವಿ, ಸಾವಯವ ಪದ್ಧತಿದು ಅದು ಪಡ್ಕೊಂಡಿದೀವಿ. ಸಾಯಿಲ್ ಎಲ್ಲ ಚೆನ್ನಾಗಿದೆ ನಮ್ದು, ಯಾವ್ದು ರಾಸಾಯನಿಕ ಗೊಬ್ಬರ ಯಾವ್ದಕ್ಕೂ ನಾವು ಬಳಸಿಲ್ಲ, ಅದಕ್ಕೆಲ್ಲ ಸರ್ಟಿಫಿಕೇಟ್ ತಗೊಂಡಿದೀರ? ಅಂದ್ರೆ ಈ ಶೇಂಗಾ ಅದೆಲ್ಲ ಪರ್ಚೇಸ್ ಮಾಡ್ಕೊಂತೀವಿ, ಎಲ್ಲಾನು ನಾವೇ ಬೆಳೆಯಕ್ಕಾಗಲ್ಲ. ಶೇಂಗಾ ಎಲ್ಲ ಪರ್ಚೇಸ್ ಮಾಡ್ಕೊಂತೀವಿ ಮಾರ್ಕೆಟ್ ಅಲ್ಲಿ, ಒಳ್ಳೆ ಶೇಂಗಾನೇ ಹಾಕ್ತಿವಿ ನಾವು. ಒಂದ್ ಸ್ವಲ್ಪ ಕೆಟ್ಟಿರೋದಾಕಲ್ಲ, ಫುಲ್ ಫಸ್ಟ್ ಕ್ವಾಲಿಟಿನೇ ನಾವು ಯೂಸ್ ಮಾಡೋದು. ಎಲ್ಲಾನು ಅಷ್ಟೇನೆ, ಬಂದು ಗ್ರಾಹಕರು ಬಂದು ಡೈರೆಕ್ಟ್ ಆಗಿ ನೋಡಿ ಹಾಕಿಸ್ಕೊಂಡೆ ಹೋಗ್ಬೋದು, ಆತರನೇ ನಾವು ಮಾಡ್ತಾ ಇರೋದು. ನಿಮ್ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ, ತುಂಬಾ ಆಕ್ಟಿವ್ ಆಗಿ ಎಲ್ಲಾ ಕೆಲಸಗಳಲ್ಲಿ ತೊಡಕೊಂಡಿರ್ತಾರ. ನಿಮ್ ತರ ನಿಮ್ ಸುತ್ತಮುತ್ತ ಯಾರಾದ್ರೂ ನಿಮ್ ಸ್ನೇಹಿತರಿಗೂ ಏನಾದ್ರೂ ತರಬೇತಿ ಕೊಟ್ಟು ಅವ್ರನ್ನ ಒಂದು ಸರಿದಾರಿಗೆ ತರಂತ ಒಂದು ಪ್ರಯತ್ನ ಮಾಡ್ತಾ ಇದ್ರ? ಅಂದ್ರೆ ಸರ್, ಅವ್ರಿಗೆ ಅವೇರ್ನೆಸ್ ಕೊಡ್ತೀನಿ, ಹೇಳ್ತೀನಿ ಇಲ್ಲಿ ಹೋಗ್ರಿ ಈ ತರ ಹೇಳ್ಕೊಡ್ತಾರೆ ಅನ್ನೋದು ಗೈಡ್ ಮಾಡ್ತೀನಿ ನಾನು. ಬಟ್ ನಾವು ಎಲ್ಲಾನೂ ಇಲ್ಲೇ ಇದ್ದು ಎಲ್ಲ ಹೇಳ್ಕೊಡಕ್ ಬರಲ್ಲ, ಯಾಕಂದ್ರೆ ನಾವು ಫೀಲ್ಡ್ ಓಡಾಡ್ಕೊಂಡು ಎಲ್ಲ ಮಾಡಿಸ್ತಾ ಇರ್ತೀವಿ. ಆದ್ರಿಂದ ಈ ತರ ಯಾರನ್ನು ಕೇಳಿದಾಗ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ, ನೀವು ಅಲ್ಲಿಗೆ ಹೋಗ್ಬೋದು ಅಂತ ನಾವು ಗೈಡ್ ಮಾಡ್ಬೋದು. ಹೌದು, ಸಾಕಷ್ಟು ಮಹಿಳೆಯರಿಗೋಸ್ಕರ ಒಳ್ಳೊಳ್ಳೆ ತರಬೇತಿಗಳು ಇರ್ತವೆ. ರೂಟ್ ಸೈಡ್ ಸಂಸ್ಥೆ ಅಂತ ಒಳ್ಳೊಳ್ಳೆ ತರಬೇತಿ ನಾನು ಬಂದಿದ್ದೆ. ಹೌದು, ಈ ತರ ತರಬೇತಿ ಪ್ರಕಾರ ಹೆಣ್ಮಕ್ಳು ತಮ್ಮ ಜೀವನಕ್ಕೆ ಒಳ್ಳೆ ದಾರಿ ಕಂಡು. ಹೌದು ಸರ್, ಹೌದು, ಬೇರೆ ಗಂಡ್ ಮಕ್ಳೇ ಮಾಡ್ತಾರೆ ಮನೆಯಲ್ಲಿ ಅಂತ ನಾವು ಅನ್ಕೊಂಡ್ಬಾರ್ದು. ನಾವು ಸಪೋರ್ಟ್ ಆಗಿ ನಿಂತಾಗ ಮಾತ್ರ ಆ ಮನೆಗೆ ಒಳ್ಳೆ ದಾರಿ ಆಗುತ್ತೆ, ಮಕ್ಳಿಗೆ ಒಳ್ಳೆ ಭವಿಷ್ಯ ಆಗುತ್ತೆ. ಹೌದು ಮೇಡಮ್, ಸಾಕಷ್ಟು ಜನ ಮಹಿಳೆಯರು ಈ ತರ ಒಂದು ಕೆಲಸಗಳಿಗೆ ಮುಂದ್ ಬರಲ್ಲ, ಧೈರ್ಯ ಮಾಡೋದಿಲ್ಲ. ನೀವು ನೋಡ್ರಿ, ಮಹಿಳೆಯಾಗಿ ಸಾಕಷ್ಟು ಹೊರಗಡೆ ಎಲ್ಲ ಓಡಾಡೋನಷ್ಟು ಇದಿರುತ್ತೆ, ಧೈರ್ಯ ಬೇಕಾಗತ್ತೆ, ಒಂದು ಕಾನ್ಫಿಡೆನ್ಸ್ ಬೇಕಾಗತ್ತೆ. ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಮಹಿಳೆಯರು ಎಲ್ಲಾ ಉದ್ಯಮಗಳಲ್ಲಿ ಕೃಷಿಗಳಲ್ಲಿ ತೊಡಸ್ಕೊಬೇಕನ್ನೋದು ನನ್ನ ಉದ್ದೇಶ. ಹೌದು, ಅಂದ್ರೆ ಎಲ್ರಿಗೂ ಮನೆಯಲ್ಲಿ ಚೆನ್ನಾಗಿದ್ದಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಆ ಸಪೋರ್ಟಿವ್ ತಗೊಂಡು ನಮ್ಮ ಮೇಲೆ ಹೆಂಗ್ ಹೋಗ್ಬೇಕನ್ನೋದು ಕಲಿಬೇಕಷ್ಟೇನೆ. ಸೊ ಅದ್ ಕಲಿಬೇಕು, ಅವಾಗ ಚೆನ್ನಾಗಿರುತ್ತೆ. ಮತ್ತೆ ನನಗೆ IAS ಆಫೀಸ್ ಅಸೋಸಿಯೇಷನ್ ಇಂದ ರೋಹಿಣಿ ಸಿಂಧೂರಿ ಮೇಡಮ್ ಕೂಡ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರು, ಚೆನ್ನಾಗಿ ಮಾಡಿದೀಯಮ್ಮ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡಿದ್ರು. ಸೊ ಅದೊಂದು ಖುಷಿ ಆಗುತ್ತೆ ನನಗೆ. ಮುಂದೆ ಇನ್ನು ಏನಾದರೂ ಈ ಕೃಷಿ ಬದುಕನ್ನ ತೋಟನ ಇಂಪ್ರೂವ್ ಮಾಡಬೇಕು, ಈ ಗಾಣನ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಬೇರೆ ಬೇರೆ ಇನ್ನೂ ಚಟುವಟಿಕೆಗಳು ತೊಡಕಬೇಕನ್ನೋ ಉದ್ದೇಶ ಏನಾದರೂ ಇದೆಯಾ? ಹೌದು ಸರ್, ಅದೇ ಕುರಿ ಸಾಕಾಣಿಕೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದೇ ಅದು ಯಾವ ತರ ಫಸ್ಟ್ ನಾವು ಟ್ರೈನಿಂಗ್ ತಗೊಬೇಕು, ಅದಕ್ಕೆ ಎಲ್ಲಿ ಟ್ರೈನಿಂಗ್ ತಗೊಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದೀವಿ. ಅದೊಂದು ತಗೊಂಡಾಗ ಆ ಕುರಿ ಸಾಕಾಣಿಕೆ ಜೊತೆಗೆ ಮಾಡೋಣ ಅಂತೇಳಿ, ಹೆಂಗು ಉಳ್ಳಿ ಅವರೇ ಎಲ್ಲ ಹೊಲದಲ್ಲಿ ಹಾಕಿದೀವಿ, ಎಕ್ಸ್ಟ್ರಾ ಹಾಕಿದೀವಿ ಬೇಸಾಯ ಹೊಡೆದ್ಬಿಟ್ಟು, ಯಾಕಂದ್ರೆ ಅದ್ ಮತ್ತೆ ಮಡ್ಚಿಂಗ್ ಮಾಡಿದಾಗ ಅದು ಗೊಬ್ಬರ ಆಗುತ್ತೆ ಹೊಲಕ್ಕೆ, ಆ ಕುರಿ ಇದ್ದಾಗ ಅದು ಮೇಯಿಸ್ಬೋದು. ಅದಕ್ಕೆ ಒಂದು ಹೆಂಗೂ ಡೈಲಿ 4-5 ಜನ ಬರ್ತಾರೆ, ಸೊ ಅವಾಗ ಅವ್ರು ಅದನ್ನು ನೋಡ್ಕೊಬಹುದು. ಅದೊಂದು ಮಾಡೋಣ ಅಂತ ಪ್ಲಾನಿಂಗ್ ಇದೆ ಸರ್ ಇವಾಗ. ಮೇಡಮ್, ಇಷ್ಟೆಲ್ಲ ಒಂದು ಸಾಧನೆ ಮಾಡ್ಲಿಕ್ಕೆ ಇಲ್ಲ ಇದನ್ನೆಲ್ಲ ಒಂದು ಮಾಡ್ಲಿಕ್ಕೆ ಯಾರಾದ್ರೂ ಒಂದು ಸ್ಫೂರ್ತಿ ಅಂತ ಇರ್ತಾರೆ, ಸ್ಫೂರ್ತಿ ನಮ್ಮ ವ್ಯಕ್ತಿಗಳಿಂತರ ನನಗೆ ಸ್ಫೂರ್ತಿಯಪ್ಪ ಅವ್ರು ನೋಡಿ ನಾನು ಈ ತರ ಕಲ್ತ್ಕೊಂಡೆ, ಆ ತರ ಈ ತರ ಮಾಡಿದೆ ಅಂತ ಇರ್ತಾರೆ, ಆ ತರ ನಿಮ್ಗೆ ಯಾರಾದ್ರೂ ಇದ್ದಾರ ಮೇಡಮ್? ಸರ್, ನನಗೆ ಸುಮತಿ ಅಕ್ಕ ಅಂತ ಹೇಳ್ಬಿಟ್ಟು ನನ್ನ ಅಮ್ಮ ಅಂತ ಕರಿತೀನಿ, ಅವ್ರು ಬಂದ್ಬಿಟ್ಟು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅಂದ್ರೆ ಅವ್ರು ಮಾರಿಕನ್ ಮೇಲೆ ಇದ್ದಾರೆ, ನಮ್ಮ ಮನೆಯವ್ರ ಅಕ್ಕ, ರಿಲೇಶನ್ಸ್. ಬಟ್ ನಿನ್ ಕೈಯಲ್ಲಿ ಆಗುತ್ತೆ, ನೀನ್ ಮಾಡು, ಇಲ್ಲಿ ಹೋಗು ಅಂತ ಗೈಡ್ ಮಾಡೋದೆಲ್ಲ ನನಗೆ ಅವರೇ. ಸೊ ಅವರು ಕೃಷಿ ಪಂಡಿತ್ ಪ್ರಶಸ್ತಿನ ತಗೊಂಡಿದ್ದಾರೆ, ಸ್ಟಾರ್ ಮಹಿಳಾ ರೈತರು ಅಂತೇಳಿ ಪ್ರಶಸ್ತಿನ ತಗೊಂಡಿದ್ದಾರೆ, ತುಂಬಾ ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ. ಅವರು ನಿನ್ ಕೈಯಲ್ಲಿ ಆಗುತ್ತೆ ನೀನ್ ಮಾಡು ಅಂತೇಳಿ ನನಗೆ ಸ್ಫೂರ್ತಿ ಕೊಡೋದೇ ಅವರೇನೆ ಮೇನ್, ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್. ಸೊ ಇವರೆಲ್ಲರೂ ನನಗೆ ಸಪೋರ್ಟಿವ್ ಆಗಿರೋದು. ಸೊ ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಸುಮತಿ ಅಕ್ಕ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ನಿಮ್ಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ನಾನು, ನಮ್ಮ ಅತ್ತೆ ಮನೆಯವರು, ಮಕ್ಳಿಬ್ರು ಹಾಸ್ಟೆಲ್ಗೆ ಸೇರಿಸಿದೀವಿ ಈ ವರ್ಷ. ಮಗ ಬಂದ್ಬಿಟ್ಟು ಸೈನಿಕ್ ಅಲ್ಲಿ ಸೆಲೆಕ್ಷನ್ ಆಗಿ ಕೇರಳ ಹೋಗಿದ್ದಾರೆ, ಮಗಳು ಬಂದ್ಬಿಟ್ಟು ಉಡುಪಿಯಲ್ಲಿ ಓದ್ತಾ ಇದ್ದಾರೆ. ಮತ್ತೆ ನಮ್ಮ ಮನೆಯವ್ರ ಬ್ರದರ್ಸ್ ಫುಲ್ ಸಪೋರ್ಟ್ ಇದ್ದಾರೆ ನಮಗೆ. ಮಕ್ಕಳನ್ನೇನಾದ್ರೂ ಮುಂದೆ ನಿಮ್ಮ ಈ ಒಂದು ಬಿಸ್ನೆಸ್ಗೆ, ಈ ಕೃಷಿ ಬದುಕಿಗೆ ತರ ಉದ್ದೇಶ ಏನಾದ್ರೂ ಇದೆಯಾ? ನೋಡ್ಬೇಕು ಸರ್, ಅವ್ರ ಮೈಂಡ್ ಸೆಟ್ ಹೆಂಗೋ ಹಂಗೆ. ಬಹಳ ಸಂತೋಷ ಆಯ್ತು ಮೇಡಮ್ ನಿಮ್ಮನ್ನು ಮಾತಾಡಿಸಿ. ಯಾರಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮಹಿಳೆಯರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು? ಹಾಂ ಸರ್, ಕಾಲ್ ಮಾಡ್ಬೋದು, ನಮ್ದು ವೆಬ್ಸೈಟ್ ಇದೆ, ಅದಕ್ಕೂ ಇದು ಮಾಡ್ಬೋದು, 9972199451. ಇನ್ನೊಂದು ನಂಬರ್ ಇದೆ, 8762482293. ಈ ಎರಡು ನಂಬರ್ ಕಾಲ್ ಮಾಡಬಹುದು. ನಮ್ದೇ ವೆಬ್ಸೈಟ್ ಇದೆ, ಸೇನಾ ನೇಚರ್ಸ್ .com ಅಂತ ಹೇಳ್ಬಿಟ್ಟು, ಅದರಲ್ಲಿ ನೋಡ್ಕೊಬಹುದು. ರೈತ ಬಂದವರೇ, ರಮ್ಯಾ ಮೇಡಮ್ ಅವ್ರನ್ನ ನೀವು ಮೊಬೈಲ್ ಮೂಲಕ ಸಂಪರ್ಕ ಮಾಡ್ಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9972179951. ಮತ್ತೊಂದು ಸಂಖ್ಯೆ 8762482293. ಬಹಳ ಸಂತೋಷ ಮೇಡಮ್ ನಮ್ಮ ಸ್ಟುಡಿಯೋವರೆಗೆ ಬಂದ್ಬಿಟ್ಟು ಸಾಕಷ್ಟು ಮಾಹಿತಿಯನ್ನ, ಕೃಷಿಯ ಅನುಭವಗಳನ್ನ ಕೇಳುಗರೊಂದಿಗೆ ಸಾಕಷ್ಟು ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನನಗೆ ಬಂದಿದ್ದು ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೂ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಲಕ್ಕವ್ವನಹಳ್ಳಿಯ ರಮ್ಯಾ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳೋಣ ರೈತರಿಗೆ ಸಲಹೆ.

ಉಟ್ಟಿರೋ ಸೀರೆ ಹುಲಿ ಚರ್ಮ.